ಹತ್ತೆಕರೆ ಇದೆ. ನೀರಾವರಿನ ಬೆದ್ಲ ಜಮೀನು ಬೆದ್ಲ ಒಂದು ಎರಡು ಎಕರೆ ಐತೆ, ನೀರಾವರಿ ಒಂದು ಎಂಟು ಎಕರೆ. ಎಂಟೆಕರೆ ಐತೆ. ಬೆದ್ಲ ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಎಳ್ಳು ಮತ್ತೆ ಅವಳ ಅವೆಲ್ಲ ಹಾಕ್ತೀವಿ. ತೊಗರಿ ಹಾಕಿದ್ದೀವಿ. ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಚೆನ್ನಾಗಿ ಇಳುವರಿ ಬರ್ತದೆ. ಕಾಪಾಡ್ದಂಗೆಲ್ಲ ನಾವು ಹೆಂಗೆ ಕೃಷಿ ಮಾಡ್ತೀವೋ ನಾವು ಅಷ್ಟು ಲಾಭ ಸಿಗ್ತದೆ. ಸಿಗ್ತದೆ ನಾವು ಮಾಡ್ದಂಗೆಲ್ಲ. ಇವು 8 ಎಕರೆ ನೀರಾವರಿ ಐತೆ ಅಂತಂದ್ರೆ 8 ಎಕರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ಅದೇ ನುಗ್ಗೆ, ಒಂದು ಕರಿಬೇವು, ಸೀತಾಫಲ, ಪಪ್ಪಾಯಿ, ಅಂಜೂರ ಅವೆಲ್ಲ ಹಾಕಿ. ಎಲ್ಲ ಬರೀ ತೋಟಗಾರಿಕೆ ಬೆಳೆಗಳನ್ನೇ ಬೆಳೀತಾ ಇದ್ರ? ಬರೀ ತೋಟಗಾರಿಕೆ ಬೆಳೆನೇ ಬೆಳೆದಿವಿ. ಈ ರಾಗಿ, ಭತ್ತ, ಈರುಳ್ಳಿ ಈ ತರ ತರಕಾರಿ ಬೆಳೆಗಳು ಅಂತವೇನು ಬೆಳೆಯಲ್ಲ? ಅಂತವೇನು ಬೆಳೆದ ಸಹ ಈರುಳ್ಳಿ ಹಾಕಿದ್ವಿ ಬೀಜ, ಇವಾಗ ಕೌಲೆ ಮಾಡಿದೀವಿ. ಇವಾಗ ಹತ್ತಿ ಹಾಕ್ಬೇಕಂತ ಸ್ವಲ್ಪ ಬಿಟ್ಕೊಂಡಿವಿ ಅದಕ್ಕೆ. ಇವಾಗ ಹತ್ತಿ ಅದನ್ನ ಸಿಂಪಡಣೆ ಮಾಡ್ಬೇಕು. ಈ ಸೀತಾಫಲ, ಅಂಜೂರ, ಪಪ್ಪಾಯಿ, ನುಗ್ಗೆ, ಕರಿಬೇವು ಈ ತರ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅವೆಲ್ಲ ರಾಗಿ ಜೋಳ ಬಹಳ ಇಳುವರಿ ಇಲ್ಲ ಅಂತ ಹೊಸ ಹೊಸ ಬೆಳೆಗಳಿಗೆಲ್ಲ ಮಾಡಿದ್ವಿ. ಇಲ್ಲಾದ್ರೂ ಬೇರೆ ಬೇರೆ ತೋಟಗಳು ಚೆನ್ನಾಗಿ ಬೆಳೆದಿರೋಂತ ರೈತರ ತೋಟಗಳು ನೋಡಿ ಇದನ್ನ ಬೆಳಿಬೇಕಂತ ಆಸಕ್ತಿ ಬಂತ? ಹೆಂಗೆ ಹೊಸ ಬೆಳೆ ನಮ್ಗೆ ಅನಿಸ್ತು ಸ, ಏನ್ ಇಂಥವೆಲ್ಲ ಹಾಕಿದ್ರೆ ಏನೋ ಜಾಸ್ತಿ ಲಾಭ ಬರ್ತದಂಗ ಅಂತ ಫಸ್ಟು ಅಡಿಕೆ ಹಾಕಿದ್ವಿ. ಅದು ನೀರು ಶಾರ್ಟೇಜ್ ಬಂದು ಅಡಿಕೆ ತೆಗೆದ್ವಿ. ತಿರ್ಗಾ ಪಂಚಾಯತಿಲಿಂದ ಕೃಷಿ ಹೊಂಡ ಕೊಟ್ರು. ಅದಕ್ಕೆ ಮಳೆ ನೀರು, ಊರ್ ನೀರು ಎಲ್ಲ ನಮ್ಮ ಮನೆ ನೀರೆಲ್ಲ ಅದರಲ್ಲಿ ಬಿಟ್ಕೊಂಡು ತಿರ್ಗಿ ಮೋಟ್ರ್ ಇಕ್ಕೊಂಡು ಸೀತಾಫಲಕ್ಕೆಲ್ಲ ಹಾಕಿ ಸೀತಾಫಲ ಬೆಳ್ಕೊಂಡ್ವಿ. ಚೆನ್ನಾಗಿ ಲಾಭ ಬಂತು. ಅಂದ್ರೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀರ? ಹ್ಮ್, ಕೃಷಿ ಹೊಂಡ ಮಾಡ್ಕೊಂಡಿದ್ದೆ. ಕೃಷಿ ಹೊಂಡದಲ್ಲಿ ಇರ್ತಕ್ಕಂತ ನೀರು ನಿಮ್ ಜಮೀನಿಗೆ ಸಾಕಾಗುತ್ತಾ? ಸಾಕಾಗುತ್ತೆ. ಮಳೆ ನೀರು, ಊರ ಬಚ್ಚಲ ನೀರು ಅವೆಲ್ಲ ವೇಸ್ಟ್ ನೀರು ಮಾಡ್ಕೊಂಡಿದ್ವಿ. ಅವು ಇವಾಗ ಆಗ್ತಾವ. ಮೊದಲು ಆಗ್ತಿದ್ದಿಲ್ಲ, ಇಲ್ಲಿ ಸಹ ಬೆಳೆಸಿದ್ವಿ. ಇವಾಗ ಜಮೀನಲ್ಲೇ ಮತ್ತೆ ನೀರು ಆಗ್ಯಾವ, ಅಲ್ಲಿ ತಂದ್ಕೊಂಡು ಬಿಟ್ಕೊಂಡು. ಸೀತಾಫಲ ಬೆಳೀತಾ ಇದ್ರ, ಅಂಜೂರ, ಪಪ್ಪಾಯಿ, ಕರಿಬೇವು, ನುಗ್ಗೆ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಹ್ಮ್, ಚೆನ್ನಾಗಿ ಇಳುವರಿ ಬರ್ತದೆ ಸರ್. ನುಗ್ಗೆನೇ ಸರಿ ತೆಗಿಬೇಕಂತ ಇದೀವಿ. ಪಪ್ಪಾಯಿ, ಸೀತಾಫಲ, ಕರಿಬೇವು ಕಟಾವು ಮಾಡ್ತೀವಿ ಆಗ್ಲೇ. ನುಗ್ಗೆ ಯಾಕೆ ತೆಗಿಬೇಕಂತ ಇದ್ರ? ನುಗ್ಗೆ ಆಗ್ಲೇ 3-4 ವರ್ಷ ಆಯ್ತಾ ಕಟ್ ಮಾಡೋಣ. ತಿರ್ಗ ಸಿಗರ್ ಬಂದು ಇನ್ನ ಬೆಳೆ ಬರ್ತದ ಅಂತ ಕಟ್ ಮಾಡ್ತೀವಿ. ಅದು ನುಗ್ಗೆನು ಚೆನ್ನಾಗಿ ಲಾಭ ಬಂತು? ಲಾಭ ಬರ್ತದ, ಅದು ಲಾಭ ಬರುತ್ತೆ. ಕರಿಬೇವು ಎಷ್ಟು ಸಸಿ ಹಾಕಿದ್ರ? ಕರಿಬೇವು 600 ಸಸಿ. 600 ಸಸಿ ಹಾಕಿದ್ರ. ಸೀತಾಫಲ ಬೆಳೀತಾ ಇದ್ದ ಅಂತಂದ್ರೆ ಸೀತಾಫಲ ಎಷ್ಟು ಎಕರೆಯಲ್ಲಿ ಹಾಕಿದ್ರೆ? ಫಸ್ಟ್ 1 ಎಕರೆಯಲ್ಲಿ ಹಾಕಿದ್ವಿ ಸರ್. ಅವೆಲ್ಲ ಲಾಭ ಅದೆಲ್ಲ ನೋಡ್ಕೊಂಡು ತಿರ್ಗಾ ಮತ್ತೆ 2 ಎಕರೆಗೆ ಒಂದಟ್ಟು ಹಾಕಿವಿ. ತಿರ್ಗಾ ಇವಾಗ ಇನ್ನೂ 2 ಎಕರೆಗೆ ಒಂದಟ್ಟು ಮಾಡಿವಿ. 5 ಎಕರೆ ಮಾಡಿವಿ. ಅವರೇ ಫಾರಿಸ್ಟರ್ ಗಿಡಗಳು ಕೊಟ್ಟಿದ್ರು, 3 ರೂಪಾಯಿಗೆ ಒಂದು ಗಿಡ. ನಾವು ಅವನ್ನ ಎಲ್ಲ ನಾಟಿ 8 ಅಡಿಗೊಂದೆಲ್ಲ ಮಾಡಿ ಮತ್ತೆ ಅವ್ರು ಇವಾಗ 30 ರೂಪಾಯಿಗೆ ಒಂದ್ರಂತ ದುಡ್ಡು ಹಾಕ್ತಾರೆ. ಈಗ ಸೀತಾಫಲ 8 ಅಡಿ ಅಂತರ ಕೊಟ್ಟು ನಾಟಿ ಮಾಡಿದ್ರೆ? ನಾಟಿ ಮಾಡಿ. ಸೀತಾಫಲ ನಾಟಿ ಮಾಡಿದ್ಮೇಲೆ ಇದು ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ವರ್ಷ ಕಾಪಾಡಬೇಕು? 3 ವರ್ಷಕ್ಕೆ ಹಣ್ಣಿಗೆ ಬಂದ ಸರ್. 3 ವರ್ಷಕ್ಕೆ ಹಣ್ಣಿಗೆ ಬರುತ್ತೆ? 3 ವರ್ಷಕ್ಕೆ ಬಂದ್ಬಿಟ್ಟು ಹಣ್ಣಿಗೆ. ಇವೇನು ಹೈಬ್ರಿಡ್ ಅಂತಂದು ಜಲ್ದಿ ಬರ್ತಾವ ಅಂತಾರ. ಈ ಸಲ ಹೈಬ್ರಿಡ್ ಹಾಕಿವ್ ಒಂದು ಸ್ವಲ್ಪ, 1 ವರ್ಷಕ್ಕೆ ಬರ್ತಾವ ಅಂತಾರ. ಆಗ್ಲೂ ಹೂವು ಎಲ್ಲ ಹೂವು ಕಾಯೋದು. ಈಗ 8 ಅಡಿ ಅಂತರ ಕೊಟ್ಟಿರ್ತೀರ, ಫಸ್ಲಿ ಬರುವತ್ತಿಗೆ ಹಣ್ಣಿಗೆ ಬರುವತ್ತಿಗೆ 3 ವರ್ಷ ಬೇಕು. ಅದ್ರೊಳಗಡೆ ಏನಾದ್ರು ಮಧ್ಯದಲ್ಲಿ ತರಕಾರಿ, ಹೂವು ಅಂತ ಅಂತರ ಬೆಳೆಗಳೇನಾದ್ರು ಬೆಳ್ಕೊಂತಿದ್ರೆ? ಬೆಳ್ಕೊಂಡಿ ಸಾ. ಕರಿಬೇವು ಅಂತ ನಡಿ ಕರಿಬೇವು ಹಾಕಿದ್ವಿ. ಟಮಾಟೆ, ಮೆಣಸಿನ ಗಿಡ ಎಲ್ಲ ಹಾಕಿ ಬೆಳ್ಕೊಂಡ್ವಿ. ಇವಾಗ ದಾಪಾಗ್ಯಾವ, ಇವಾಗ ಏನು ಬೆಳೆಯೋಕ್ಕಾಗಲ್ಲ. ಈಗ ಇದಕ್ಕೆಲ್ಲ ನೀರು ಆ ನೀರೇ ಕೊಡ್ತಾರ ಇಲ್ಲ ಡ್ರಿಪ್ ಮಾಡ್ಕೊಂಡಿದ್ರ? ಡ್ರಿಪ್ ಮಾಡಿ ಸರ್. ಡ್ರಿಪ್ ಮಾಡಿದ್ರ? ಎಲ್ಲ ಏನು ಮಿಷಿನ್ ಚಾಲು ಮಾಡಿದ್ರ ಡ್ರಿಪ್ ಮುಖಾಂತರ ಎಲ್ಲ ಹೋಗ್ತಾವ. ಈಗ ಎಲ್ಲ ಡ್ರಿಪ್ ಮಾಡ್ಕೊಂಡ್ಲಿಕ್ಕೆ, ಹಣ್ಣಿನ ಗಿಡ ನಾಟಿ ಮಾಡ್ಲಿಕ್ಕೆಲ್ಲ ಕೃಷಿ ಇಲಾಖೆಯಿಂದ ಎಲ್ಲ ಸಹಾಯಧನ ಕೊಡ್ತಾರ, ಅದನ್ನೆಲ್ಲ ಏನಾದ್ರು ಪಡ್ಕೊಂಡಿದ್ರ? ಪಡ್ಕೊಂಡಿದ್ರ? ಡ್ರಿಪ್ ಎಲ್ಲ ಮಾಡ್ಕೊಂಡು ಸಹಾಯಧನ ಪಡ್ಕೊಂಡಿ. ಗೊಬ್ಬರ, ಮೇಲ್ ಗೊಬ್ಬರ ಕೊಡ್ಬೇಕಾಗತ್ತೆ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಯಾವ್ದೇ ಒಂದು ಹಣ್ಣಿನ ಬೆಳೆಗಳು. ಏನೇನ್ ಮೇಲ್ ಗೊಬ್ಬರ ಕೊಡ್ತೀರಾ? ಡಿ ಎ ಪಿ, ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ, ಡಿ ಎ ಪಿ ಒಂದು ಸ್ವಲ್ಪ ಸೇರಿಸಿ ಹಾಕಿ ನೀರು ಬಿಡ್ತೀವಿ. ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತಾರೆ ಈ ಥರ ಮೇಲ್ ಗೊಬ್ಬರ? ವರ್ಷದಲ್ಲಿ 2 ಸಾರಿ ಕೊಡ್ತೀವಿ ಸರ್. ಚಿಗುರು ಬಂದಾಗ ಒಂದ್ಸಾರಿ, ಇವಾಗ ಕಾಯಿ ಹಿಡಿಬೇಕಾದ್ರೆ ಒಂದ್ಸಾರಿ, 2 ಸಾರಿ ಕೊಡ್ತೀವಿ. ಈಗೆಲ್ಲ ಯಾವುದೇ ಒಂದು ಬೆಳೆಗಳನ್ನು ಬೆಳಿಬೇಕಂದ್ರೂ ಸಾಕಷ್ಟು ಕೀಟ ರೋಗಗಳು ಬರ್ತವೆ. ಇನ್ನು ಈ ಥರ ಸೀತಾಫಲ, ಕರಿಬೇವು ಇವಕ್ಕೆಲ್ಲ ಕೀಟ ರೋಗಗಳು ಏನೇನು ಬರ್ತವೆ? ಸೀತಾಫಲಗ ಅದೇನು ಫಂಗಸ್ ಅಂತ ಸರ್, ಕರಗಾಗಿ ಕರಗಾಗಿ ಹೋಗ್ತಿರ್ತಾವ. ಅವಕ್ಕೇನು ಔಷಧ ಅವೆಲ್ಲ ಹೊಡಿಬೇಕಂತೆ, ಹೊಡ್ತಾ ಇದೀವಿ ಔಷಧ ಕರಿಬೇವಿಗೆ. ಈ ತರ ರೋಗಕ್ಕೆ ಈ ತರ ಔಷಧಿ ಹೊಡಿಬೇಕಂತ ನಿಮ್ಗೆ ಯಾರು ತಿಳಿಸ್ಕೊಡ್ತಾರೆ? ಅಲ್ಲಿ ಕೇಳ್ಕೊಂತಾರ, ಗೊಬ್ಬರದ ಅಂಗಡಿಯಲ್ಲ ಅವ್ರು ಇರ್ತಾರಲ್ಲ ಸರ್, ಅವರೆಲ್ಲ ಕೇಳ್ಕೊಂಡು ಎಲ್ಲ ಹೊಡಿತಾರೆ. ಹೊಡಿತೀರಾ? ಮೂರು ವರ್ಷ ಆದ ನಂತರ ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತಲ್ಲ, ವರ್ಷಕ್ಕೆ ಎಷ್ಟು ಸಾರಿ ಫಸಲು ಬರುತ್ತಿದೆ ಹಣ್ಣಿಂದು ಸೀತಾಫಲ? ಸೀತಾಫಲ ವರ್ಷಕ್ಕೆ ಒಂದೇ ಸಾರಿ ಸರ್. ಒಂದೇ ಬೆಳೆನಾ? ಒಂದೇ ಬೆಳೆ. ಯಾವ ಸಮಯದಲ್ಲಿ ಬರುತ್ತೆ ಬೆಳೆ ಇದು? ಅದು ಜೂನ್ ಜುಲೈ ಆಗಸ್ಟ್ಗೆ ಬರ್ತವೆ. ಆಗಸ್ಟಿಗೆ ಬರುತ್ತೆ. ನಾಟಿ ಮಾಡೆಲ್ಲ ಎಷ್ಟು ವರ್ಷ ಆಯ್ತು ಸೀತಾಫಲ ಗಿಡಗಳು? ಚಪ್ ಚಪ್ ಮಾಡಿವಿ ಮೊದಲು, ಆಗ್ಲಿ ಇವಾಗ ಮೂರ್ ನಾಲ್ಕು ವರ್ಷ ಆಯ್ತು. ಇವಾಗ ಎರಡು ವರ್ಷ ಆಗತ್ತೆ ಒಂದು ಹಾಕಿ, ಇವಾಗ ಮೊನ್ನೆ ಒಂದ್ ವರ್ಷ ಆಗಿರ್ಲಿ ಒಂದು ಹಾಕಿ. ಈಗ ಮೂರ್ ನಾಲ್ಕು ವರ್ಷ ಆಗೈತಲ್ಲ, ಅದ್ರಲ್ಲೆಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆ? ಚೆನ್ನಾಗಿ ಹೋದ ವರ್ಷ 50,000 ಕೊಟ್ಟಿದ್ವಿ, ಈ ವರ್ಷ ಹೂ ಕಾಯಿ ಕಾತಾವ್ ಇನ್ನು ಮಾರ್ಕೆಟ್ ಆಗಿಲ್ಲ. ನೀವೇ ಹಣ್ಣು ಬಿಡಿಸಿ ತಗೊಂಡೋಗಿ ಮಾರಾಟ ಮಾಡಲ್ಲ, ಎಲ್ಲ ಕೇಳಿ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ? ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಸರ್, ಈ ಸಲ ನಾವೇ ಮಾಡ್ಬೇಕಂತ ಇದೀವಿ. ಲಾಭ ಐತಿ ಮಾಡಿದ್ರ, ನಾವೆಲ್ಲರೂ ಸೇರಿ ಮನೆಯವ್ರು ಮಾಡೋಣ ಅಂತ ಇದೀವಿ. ಈ ತರ ಕಾಂಟ್ರಾಕ್ಟ್ ಕೊಟ್ರೆ ಅವ್ರ ಮಧ್ಯವರ್ತಿಗಳಿಗೆ ಲಾಭ ಅಂತ ಲಾಭ ಆಗ್ತದೆ, ನಮ್ಗೇನು ಮಾಡಿದ್ಕೇನಾಗಲ್ಲ. ಅದಕ್ಕೆ ನಾವೆಲ್ಲ ಕಿತ್ತಿ ಎಲ್ಲ ಪ್ಯಾಕ್ ಮಾಡಿ ಬಾಕ್ಸ್ಗಳಿಗೆ ಕೊಟ್ಬಿಟ್ರೆ ಅವ್ರಿಗೆ ಕೊಡೋದು ನಮ್ಗೆ ಲಾಭ ಆಗ್ತದೆ. ಎಷ್ಟು ಇಳುವರಿ ಯಾವ ರೀತಿ ಬರ್ತಾ ಇತ್ತು ಸೀತಾಫಲ? ಒಂದ್ ಗಿಡಕ್ಕೆ 30 kg 40 kg ಬರ್ತಾವ. ಗಿಡಕ್ಕೆ 30-40 kg ಬರುತ್ತೆ, ಚೆನ್ನಾಗಿ ಬರ್ತದೆ. ಈಗ ರೇಟ್ ನಾವು ಹೊರಗಡೆ ಮಾರ್ಕೆಟಿಗೆ ತಗೊಂಡೋಗಿ ಮಾರಾಟ ಮಾಡಿದ್ರೆ ಒಂದ್ ಕೆಜಿಗೆ ಏನ್ ರೇಟ್ ಸಿಗುತ್ತೆ? ಕೆಜಿಗೆ ಆ ಕಡೆ ಆದ್ರೆ 120-130 ಸಿಗ್ತದೆ, ಈ ಕಡೆ ಆದ್ರೆ 30-40-45 ಲಾಸ್ಟ್ ಬಂದಂಗಲ್ಲ 20 ಹಂಗ. ಇಲ್ಲೇ ನಮ್ದು ತಾಲೂಕು ಮಣಕಲ್ಮೂರೆಲ್ಲ 30-40 rupees ಕೆಜಿ ಸಿಗುತ್ತೆ. ಬೇರೆ ಕಡೆ 120 rupees ಕೆಜಿ ಅಂದ್ರೆ ಯಾವ ಕಡೆ ತಗೊಂಡೋಗ್ತೀರ? ಆ ಕಡೆ ಮಂಗಳೂರು ಆ ಕಡೆ ಎಲ್ಲ ಹೋಯ್ದ್ರ 120 ಹಂಗ ಸಿಗುತ್ತೆ ಸಿಗುತ್ತೆ. ಹಂಗಾಗ್ಬಿಟ್ಟು ಈ ವರ್ಷ ನೀವೇ ಕಿತ್ತು ಹಣ್ಣನ್ನ ಹಣ್ಣು ಮಾಡಿ ಮಾರಾಟ ಮಾಡ್ಬೇಕಂತ ನಾವೇ ಮಾಡ್ಬೇಕು. ಮತ್ತೆ ಇನ್ನ ಒಂದ್ 2 acres ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಇದ್ರ ಚೆನ್ನಾಗಿ ಲಾಭ ಬರ್ತಾ ಇರೋದ್ರಿಂದ ಇನ್ನೊಂದ್ 2 acres ನಾಟಿ ಮಾಡಿದ್ವಿ. ಇಲ್ಲ ಲಾಭ ನೋಡ್ಕೊಂಡು ಮುಂದುವರ್ಸಿವ್. ಅವೇನ್ ಕೆಲಸ ಬಾಳ ಇಲ್ಲ, 2 ಕಳೆ ತೆಗೆದ್ಬಿಟ್ರೆ ಸಾಕು, ನೀರ್ ಬಿಟ್ಕಂತ ಹೋದ್ರು ಅದ್ರ ಗೊಬ್ಬರ ಅದಕ್ಕೆ ಸಾಕಾಗ್ತತೆ, ಎಲ್ಲೆಲ್ಲ ಉದ್ರಿ ಗೊಬ್ಬರ ಆಗ್ಬಿಡ್ತತೆ, ಅದ್ರದ್ದು ಅದಕ್ಕೆ ಸಾಕಾಗ್ತತೆ. ಏನೋ ಒಂದಿಷ್ಟು ಹಣ್ಣು ಬಂದಾಗೆಲ್ಲ ಬಿಡಿಸಿ ಯಾಪ ಇದು ಮಾಡ. ಈಗ 8 ಅಂತರ ಕೊಟ್ಟಿದ್ರ, ಈ ಗಿಡಗಳೆಲ್ಲ 3-4 years ಅಂದ್ರೆ ತುಂಬಾ ದೊಡ್ಡ ಗಿಡಗಳಾಗ್ತವೆ, ಒಂದ್ 10-12 ಅಂತರ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತಾ? ಅನ್ಸುತ್ತಾ ಇವಾಗ ಅನ್ಸುತ್ತೆ. ಅವಾಗ ಏನೋ ಬೈಲ್ ಕಂಡ್ಬಿಡ್ತು ಹಾಕಿದ್ವಿ, ಇವಾಗೆಲ್ಲ ಮುಚ್ಚಿಬಿಡತ್ತ, ನಾವ್ ಇನ್ನೊಂದ್ ಸ್ವಲ್ಪ ದೂರ ಹಾಕಿದ್ರೆ ಬೇಸಿತ್ತಂತ ಇವಾಗ ನಾವು ದೂರ ಹಾಕಿವ. ಇವಾಗ ಎಷ್ಟು ಅಡಿ ಕೊಟ್ಟಿದ್ರ ಅಂತರ? 10-12 ಹತ್ರ ಕೊಟ್ಟಿದ್ರ. ಈಗ ಮಧ್ಯದಾಗೆಲ್ಲ ಕಳೆ ಬರುತ್ತಲ್ಲ, ಕಳೆನ ಯಾವ ರೀತಿ ನಿರ್ವಹಣೆ ಮಾಡ್ತಾರ? ಕಳೆ ಗುದ್ದಿ ಕುರ್ಜಿಗೆ ತಗೊಂಡು ಎಲ್ಲ ಕಳೆ ಎಲ್ಲ ಮಾಡಿ ಎಲ್ಲ ವಾಣ್ ಮಾಡಿ ಇದು ಮಾಡ್ತೀವಿ. ಬೇಸಾಯ ಏನು ಮಾಡೋದಿಲ್ಲ? ಇಲ್ಲ, ಬೇಸಾಯ ಮಾಡಕ್ಕೆ ಅದ್ರೊಳಗೆ ಏನೇನು ಹೋಗೋದಿಲ್ಲ, ಬೇಸಾಯಗಳು ಹೋಗೋಲ್ಲ. ಈಗ ಕೆಲವು ರೈತರು ಕಳೆ ಜಾಸ್ತಿ ಆದಾಗ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ನೀವೇನು ಕಳೆನಾಶಕ ಸಿಂಪಡಣೆ ಮಾಡಲ್ಲ? ನಾವೇನು ಕೈಲೇ ಎಲ್ಲ ಕುಲ್ಲೆ ನಿಕ್ಕಿ ಕೈಲಿ ವಾಣ ಮಾಡಿಬಿಡ್ತೀವಿ. ಇವಾಗ ಕಳೆ ಮಿಷಿನ್ ಬೇರೆ ಬಂದತ್ತ, ಅದರಲ್ಲೇ ವಾಣ ಮಾಡ್ಕೊಂತೀವಿ. ಸಾಲ ಸಾಲ ಎಲ್ಲ ಹೊಡೆದ್ರೆ ಗಂಡು ಮಕ್ಕಳು, ನಾವು ಹೆಣ್ಮಕ್ಳು ಸಾಲ ಸಾಲ ಎಲ್ಲ ಕಳೆ ತೆಗೆದು ವಾಣ ಮಾಡಿ. ಈಗ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಸೀತಾಫಲ ಬೆಳೆಯೋದಕ್ಕೆ, ಮತ್ತೆ ನಿಮಗೆ ಲಾಸ್ಟ್ ಮಾರಾಟ ಮಾಡಿದಾಗ ಎಷ್ಟು ಲಾಭ ಬರುತ್ತೆ? ಅದ್ರದ್ದೇನು ಖರ್ಚಿನ ಭಾಳ ಖರ್ಚಿಲ್ಲ ಸಾ, ಏನು ಕಿತ್ಬೇಕಾದ್ರೆ ಕಳೆ ತೆಗಿಬೇಕಾದ್ರೆ 2 ಖರ್ಚು ಬರ್ತತೆ. ನಾ ಮನೆಯವ್ರೆ ಇದ್ದೀವಿ, ಗೊಬ್ಬರ ಪಬ್ರ ಎಲ್ಲ ಹಾಕೊಂಡ್ಬಿಡ್ತೀವಿ. ಮತ್ತೆ ಕಿತ್ಬೇಕಾದ್ರೆ ಏನೋ ಕೂಲರ್ ನಿಕ್ಕಿ ಅದು ಸಾಗಿಸ್ಬೇಕಾದ್ರೆ ಅವಾಗ ಏನೋ ಖರ್ಚು ಬರ್ತತೆ. ಖರ್ಚು ಇದ್ದೊಟ್ಟು ಲಾಭ ಇದ್ದೇ ಇರ್ತತೆ. ಲಾಭ ಐತೆ. ಈ ವರ್ಷ ಲಾಭ ಎಷ್ಟು ಬಂತು? ಈ ವರ್ಷ ಕೊಟ್ಟಿದ್ವಲ್ಲ 50,000 ಕೊಟ್ಟಿದ್ವಿ. 50,000 ಕೊಟ್ಟಿದ್ವಿ. ಖರ್ಚು ಎಷ್ಟು ಮಾಡಿದ್ರಿ? ಖರ್ಚೇನು ನಾವೇನು ಮಾಡಿದ್ದಲ್ಲ, ಒಂದು 5,000 ಕಳೆ ಕಾಸಿಗೆಲ್ಲ ತಕ್ಕೊಂಡಿದ್ವಿ, ಇನ್ನು 45,000 ಹಂಗೆ ಸಿಕ್ಕಂಗೆ ಸಿಕ್ಕಂಗೆ. ನೀವು ಪ್ರತಿ ದಿವಸನೂ ಜಮೀನಿಗೆ ಹೋಗ್ತಿರ್ತೀರ? ಹ್ಞೂ ಸರ್, ನಾವು ಬೆಳಿಗ್ಗೆ ಹೋದಾರು, ತಿರುಗಿ ಬಿಸಿಲಾದಷ್ಟು 12 ಮನೆಗೆ ಬರ್ತೀವಿ, ತಿರುಗಿ ಸಾಯಂಕಾಲ 4 ಹೋಗಿ ಎಲ್ಲ ಜಮೀನು ಕಡೆ ನೋಡ್ಕೊಂಡು ಗಿಡ ಗಂಟೆ ಎಲ್ಲ ನೋಡ್ಕೊಂಡು ಕಳೆ ತಕ್ಕಂತ ಇರ್ತೀವಿ, ಜಮೀನಾಗೆ ಇರ್ತೀವಿ. ಮನೆಗೂ ಜಮೀನಿಗೆ ಹತ್ರ ಆಗುತ್ತಾ? ಹ್ಞೂ, ಹತ್ರ ಆಗುತ್ತೆ. ಹೊಲದಲ್ಲಿ ಮನೆ ಕಟ್ಕೊಂಡ್ವಿ, ಇವಾಗ ಹತ್ರ ಆಗ್ತದೆ ಮನೆ. ಏನೇ ಕೆಲಸ ಮಾಡ್ತೀರ ಜಮೀನ್ಗೆ ಹೋದಾಗ? ಕಳೆ ತೆಗಿಯೋದು, ನೀರು ಬಿಡೋದು ಗಿಡಗಳಿಗೆ, ಅದ್ರ ಗಿಡ ಸುತ್ತಲ್ಲ ಮಾಡೋದು ಎಲ್ಲ ಅಲ್ಲಿ ಮಾಡ್ಕೊಂತ ಇರ್ತೀವಿ. ಅಲ್ಲೇ ಬಿಸಿಲಾಗತಕ್ಕನ್ನ ಬಿಸಿಲಾಗ ಮನೆಗೆ ಬಂದು ರೆಸ್ಟ್ ಆಗಿ ತಿರ್ಗಾ ಸಾಯಂಕಾಲ ಹೋಗ್ತೀವಿ. ದಿನ ಜಮೀನಲ್ಲಿ ಕೆಲಸ ಮಾಡೋದು ಕಷ್ಟ ಅನ್ಸಲ್ಲ? ಕೆಲಸ ನಾವು ಮಾಡಿರ್ತೀವಿ, ಆಗಲ್ಲ ಸಣ್ಣದಾಳಿ ಮಾಡಿವ, ಏನು ಕಷ್ಟ ಆಗಲ್ಲ ನಮ್ಗೆ. ಕಷ್ಟ ಆಗಲ್ಲ ನಮಗೆ, ಜಮೀನ ಕೆಲಸ ಮಾಡಿದಂಗಲ್ಲ ಇನ್ನು ಖುಷಿ ಜಾಸ್ತಿ, ಆರೋಗ್ಯ ಚೆನ್ನಾಗಿ ಆರೋಗ್ಯ ಇರ್ತತೆ. ನಾವು ಆರಾಮ ಇರ್ತೀವಿ, ನಾವು ಕುತ್ಕೊಂಡೇನು ಮನೇಲಿ ಇರ್ಬೇಕಂಬದಿಲ್ಲ. ಹೋಗಿ ಮಾಡಿದಂಗಲ್ಲ ನಮ್ಗೆ ಹಳಾಳ ಮಂಜರ ಹಳಾರ ಇರ್ತೀವಿ, ಆರೋಗ್ಯ ಇರ್ತತೆ ಅದ್ರ ಗಾಳಿ ವಾತಾವರಣದಾಗ. ಅದಕ್ಕೆ ನಾವು ಜಮೀನಾಗ ಭಾಳ. ಮನೇಲೆಲ್ಲ ಎಷ್ಟು ಜನ ಇದ್ರ? ನಾವು ಮಕ್ಕಳಿಬ್ರು, ಮೊಮ್ಮಕ್ಕಳಿಬ್ರು, ನಾವಿಬ್ರು ಗಂಡ ಹೆಂಡತಿ, ಗಂಡ ಹೆಂಡತಿ, ಸೋಸರಿಬ್ರು, ಸೋಸರಿಬ್ರು, 8 ಇದೆ. ಎಲ್ಲರೂ ಕೆಲಸ ಮಾಡ್ತಾರ ಜಮೀನಲ್ಲಿ? ಮೊಮ್ಮಕ್ಕಳು ಸಣ್ಣ ಹೋಗಿ ನಾವು ಓದಕ್ ಹೋಗ್ತಾವ, ಸೊಸರು ಮಾಡ್ತಾರ, ಮಕ್ಕಳು ಮಾಡ್ತೀವಿ, ನಾವಿಬ್ರು ಮಾಡ್ತೀವಿ. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಕೊಟ್ಟಿಗೆ ಗೊಬ್ಬರ ಕೊಡ್ತಿರ್ವಿ ವರ್ಷಕ್ಕೆ ಒಂದ್ಸರಿ ಎರಡ್ ಸರಿ ಅಂತಂದ್ರಿ, ಎಲ್ಲ ಏನಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದಿರ ನೀವು? ಇನ್ನು ಇವಾಗ ಮಾಡ್ಬೇಕಂತ ಇದೀಸ, ಈಸಿನ ಇದ್ದು ಧಾನ್ಯ ಹಿಂದ್ಕ ಅದೇನು ಗೊಬ್ಬರ ಇತ್ತು ಎಲ್ಲ ಇದು ಮಾಡ್ಕೊಂಡು ಇವು ಈ ಪಟ್ಟು ಶೆಡ್ ಮಾಡಿಸಂಗ್ ಮಾಡಿಸಿ ದನಕ್ಕೆ ತಗೊಂಬಂದ ದನ ಅಂತ ಇದೀವಿ. ಇನ್ನಿವಾಗೇನು ತಾಂಡಲ್ಲ, ಅದಕ್ಕೇನೋ ವ್ಯವಸ್ಥೆ ಮಾಡಿ ತಗೊಂಬಂದ ಅಂತ ಇದೀವಿ. ಮತ್ತೆ ಸೀತಾಫಲದ ಜೊತೆಗೆ ಪಪ್ಪಾಯಿ ಕರಿಬೇವೆಲ್ಲ ಹಾಕಿದೀವಿ ಅಂತಂದ್ರೆ ಅವೆಲ್ಲ ಹಾಕಿದಿರ? ಪಕ್ಕದಲ್ಲಿ ಜಾಗ ಇದೆಯಾ ಜಮೀನಲ್ಲೇ? ಅದರಲ್ಲೇ ಅಂತರ ಬೆಳೆ ಆಗಿ ಹಾಕಿದ್ರ? ಅದರಲ್ಲೇ ಅಂತರ ಬೆಳೆ ಹಾಕಿದ್ರ. ನೋಡಿ ನೋಡಿ ನೋಡಿ ಜಾಗ ಬಹಳ ದೂರಕ್ಕೆ ಹಾಕಿದ್ವ, ಗಿಡ ಸಣ್ಣ ಇದಾವ ಅಂತ ಪಪ್ಪಾಯಿ ಹಾಕಿವಿ. ಈ ಕಡೆ ಕರಿಬೇವು ಹಾಕಿವಿ. ಕರಿಬೇವು ಕಟಾವು ಬಂದತ ಕೊಯ್ದು ಕೊಯ್ದು ಕೊಯ್ದು ಕಳಿಸ್ತೀವಿ. 30 ರೂಪಾಯಿ ಕೆಜಿ ರಾಯದುರ್ಗಕ್ಕೆ ಮಳಕಾಳ್ಮೂರಿಗೆ ದಿನ 10 ಕೆಜಿ 8 ಕೆಜಿ ದಿನ ಹೋಗ್ತದ ಕರಿಬೇವು. ದಿನ ಕಟಾವು ಮಾಡಿ ಕಳಿಸ್ತೀವಿ. ರಾಯದುರ್ಗ ಕಳಿಸ್ತೀರ? ಹಬ್ಬದಾಗ ರಾಯದುರ್ಗ ಹಾಕಿದ್ವಿ. ಇವಾಗ ದಿನ ಮಳಕಾಳ್ಮೂರಿಗೆ ಹೋಗ್ತದ. ಮಳಕಾಳ್ಮೂರಿಗೆ ದಿನ 10 ಕೆಜಿ 5 ಕೆಜಿ ದಿನ ಬೆಳಿಗ್ಗೆ ನಮ್ಮ ಹುಡುಗರು ಕೆಲ್ಸಕ್ಕೆ ಹೋಗ್ಬೇಕ ತಾಂಡೋಗ್ಬಿಡ್ತಾರ. ಇಲ್ಲೇ ಖರ್ಚು ಮಾಡ್ತೀವಿ. ಅದಕ್ಕೆ ಏನ್ ರೇಟ್ ಸಿಗುತ್ತೆ ಕೆಜಿ ಒಂದು ಕರಿಬೇವು? ಅವಾಗ ಈಸಿನ ರೇಟ್ ಇಷ್ಟ, ಇವಾಗ ಬರೇ 30 ರೂಪಾಯಿ 25 ಕೆಜಿ ಕೆಜಿ. ಕೆಲವರೆಲ್ಲ ಮಹಿಳೆಯರು ಸೀಡ್ ಕಟ್ ಮಾಡ್ತಾರೆ 10 ರೂಪಾಯಿ 5 ರೂಪಾಯಿ ಒಂದು ಸೀಡ್. ನೀವು ಆತರ ಸೀಡ್ ಕಟ್ಟಲ್ಲ? ಎಲ್ಲ ಕೇಳಿದವ್ರಿಗೆಲ್ಲ ಊರಲ್ಲಿ ಪಾರಲ್ಲಿ ಸೀಡ್ 10 ರೂಪಾಯಿ ಸೀಡ್ ಕಟ್ ಕಳಿಸ್ತೀವಿ. ಅಲ್ಲಿ ಕೆಜಿ ಲೆಕ್ಕ ಕೇಳಿದ್ರಿ, ತೂಕ ಮಾಡಿ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಕೊಡ್ತೀವಿ. ಯಾವ ಸಮಯದಲ್ಲಿ ಚೆನ್ನಾಗಿ ಸಿಗುತ್ತೆ ಸೊಪ್ಪು, ಕರಿಬೇವಿನ ಸೊಪ್ಪು? ಬ್ಯಾಸಿಗೆಯಾಗ ಅದು ರೇಟ್ ಆಗ್ತದ, ಅವಾಗ ಸ್ವಲ್ಪ ನೀರು ಪಾರು ಬಿಟ್ಕೊಂಡು ಕಾಪಾಡ್ಕೊಂಡ್ರೆ ಅವಾಗ ರೇಟ್ ಸಿಗ್ತದ. ಮಳೆಗಾಲ ಬಂದಟ್ಟಿಗೆ ಎಲ್ಲ ಕಡೆ ಬರ್ತದ 20 ರೂಪಾಯಿ 15 ರೂಪಾಯಿ ಆಗ್ತದ, 10 ರೂಪಾಯಿ ಕೂಡ ಆಗ್ತದ. ಕರಿಬೇವಿಗೆ ಏನು ಜಾಸ್ತಿ ಖರ್ಚು ಇರೋದಿಲ್ಲ? ಇಲ್ಲ, ಅದಕ್ಕೆ ಏನು ಖರ್ಚು ಇಲ್ಲ. ಸ್ವಲ್ಪ ಔಷಧ ಒಂದು ಹೊಡಿಬೇಕು, ಅದೇನು ಬಿಳಿ ರೋಗ ಬಿದ್ದಂಗೆ ಬೀಳ್ತದ. ಹೌದು, ಅದೊಂದೇ ಬಿಟ್ಟರೆ ಇನ್ನೇನು ಖರ್ಚಿಲ್ಲ. ಮಾಮೂಲಿ ಎಲ್ಲ ಗೊಬ್ಬರ ಹಾಕ್ಯಂತ ಕಳೆ ತಕ್ಕಂತಿರ್ತೀವ, ಏನು ಖರ್ಚಿಲ್ಲ ಅದ್ರದ್ದು. ಈ ಕರಿಬೇವಿಗೆ ಕೆಲವು ಸಾರಿ ಕರೆ ಸೀಡಿ ಟೈಪ್ ಎಲ್ಲ ಬೆಳ್ಳಗೆ ಚುಕ್ ಚುಕ್ ಚುಕ್ ಆಗಿರುತ್ತೆ ಎಲೆ ಮೇಲೆ, ಅದು ಯಾವ ಕಾಕಾಗುತ್ತೆ ಆ ಥರ? ಯಾಕೆ ಸ್ಯಾದ್ರಿಗೆ ಏನು ಆಗ್ತದೆ ಸಾರು, ಅದನ್ನ ಕಟ್ ಮಾಡ್ದಲ್ಲಿ ಬಿಟ್ಟರೆ ಎಲ್ಲ ಉದಿರಿ ತಿರುಗಿ ವಸತಿ ಬಂದಾಗ ಚೆನ್ನಾಗಿ ಬರ್ತದೆ. ಅದಕ್ಕೆ ಔಷಧಿ ಸಿಂಪಡಣೆ ಮಾಡಲ್ಲ? ಹೋಗಕ್ಕೆ ಜಾಗ ಇಲ್ಲ, ದಪ್ಪ ಆಗ್ಬಿಟ್ಟ ಅದ್ರೊಳಗಡೆ ನಾವು ಹೋಗೋಕ್ಕಾಗಲ್ಲ, ಅದಕ್ಕೆ ಅದು ಹಂಗೆ ಬಿಟ್ಬಿಡ್ತೀವಿ. ಉದಿರಕ್ಕೆಲ್ಲ ಬಂದಾಗೆಲ್ಲ ಉದಿರಿ ಇವಾಗ ಹೊಸ ಸಿಗರಾದಾಗ ಏನು ರೋಗ ಇರಲ್ಲ, ಅದನ್ನ ಕಟ್ ಮಾಡಿ ಕಳಿಸ್ತೀವಿ. ಕರಿಬೇವು ಎಷ್ಟು ದಿವಸಕ್ಕೊಮ್ಮೆ ಕಟಾವು ಮಾಡ್ತಾರೆ? ಅದು ಒಂದು ತಿಂಗಳು ಬೇಳೆ ಅಂತಾರ ಸರ್. ಆಗಲೂ ಕಟ್ ಮಾಡ್ದಂಗೆಲ್ಲ ಹಿಂದಲೇ ಸಿಗರ್ಕಂತ ಬಂದತ್ತ. ಇವಾಗ ಉಗಾದಿಗೆಲ್ಲ ಕಟ್ ಮಾಡಿವ, ಇವಾಗ ತಿರ್ಗಾ ಮೇ ತಿಂಗಳಿಗೆಲ್ಲ ಇನ್ನೊಂದು ಕಟ್ ಬರ್ತದ. ತಿಂಗಳಿಗೊಂದು ಬೆಳೆ 2 ತಿಂಗಳು ಅಂದ್ರೆ ಬಲ್ತರ 2 ತಿಂಗಳು ಆಗ್ತದೆ. ಕರಿಬೇವಿನ ಗಿಡ ಎಷ್ಟಿದಾವೆ ಒಟ್ಟು? 600 ಇದಾವೆ. ನಾಟಿ ಮಾಡಿದ್ಮೇಲೆ ಅದು ಸೊಪ್ಪು ನಾವು ಮಾರಾಟ ಮಾಡಕ್ ಬರ್ಬೇಕಂದ್ರೆ ಎಷ್ಟು ವರ್ಷ ಕಾಪಾಡಬೇಕು? ನಾವು 1 ವರ್ಷ ಬಿಟ್ಟಿವಿ ಸರ್. 1 ವರ್ಷ ಬಿಟ್ಟಮೇಲೆ ಕಟ್ ಮಾಡ್ಕೊಂತ ಹೋಗ್ಬಿಟ್ಟಿವಿ ಅದನ್ನ. ತಿರು ಮರ ಆಗ್ತಾವ ಹಂಗಂತ ಕಟ್ ಮಾಡಿದ್ವಿ. ಅವು ಅಂತಟೇನು ಎತ್ತರ ಬೆಳೆದಲ್ಲ, ವರ್ಷಕ್ಕೊಂದಟ್ಟು ಮಾಡಿದ್ವಿ. ತಿರುಗಿ ಇವಾಗ ಒಂದು ತಿಂಗಳಿಗೊಂದಟ್ಟು 2 ತಿಂಗಳಿಗೊಂದು ಮಾಡ್ಕೊಂತ ಅದಕ್ಕೆ ಸಿಗುರು ಬಂದಂಗಲ್ಲ ಸಿಗುರು ಬಂದಂಗಲ್ಲ ಮಾಡ್ತೀವಿ. ಅಂದ್ರೆ ಒಂದು ಸರಿ ಕಟ್ ಮಾಡಿದ್ಮೇಲೆ ಒಂದ್ 2 ತಿಂಗಳಿಗೆ ಮತ್ತೆ ಸಿಗುರು ಬರುತ್ತಾ? ಹ್ಮ್, ಬರುತ್ತೆ ಬರುತ್ತೆ. ವರ್ಷಕ್ಕೊಂದು 5-6 ಸರಿ ಕಟಾವು ಮಾಡ್ತೀವಿ. ಇದಕ್ಕೇನು ಖರ್ಚು ಜಾಸ್ತಿ ಇಲ್ಲ? ಎಷ್ಟು ಬರುತ್ತೆ ಆದಾಯ ಈಗ 600 ಗಿಡದಿಂದ ವರ್ಷಕ್ಕೆ? ಅದು ಏನು ಒಂದು 5-7 ಸಾವಿರ ಮೇಲೆ ಬರ್ತದ ಒಂದ್ಸಾರಿಗೆ. ಅದೇ ಕಿಂಟಾಲ್ ಲೆಕ್ಕ ಕೊಟ್ರೆ ರಾಜದುರ್ಗಕ್ಕೆ ಹಾಕಿದ್ರ 30 ರೂಪಾಯಿ ಕೆಜಿ 25 ರೂಪಾಯಿ ಕೆಜಿ ಹಾಕ್ಯಂತಾರ, ಹಂಗೆ 10-12 ಸಾವಿರದಿಂದ ಹಂಗೆ ಬರ್ತದ ಲಾಭ. ಅದು ಎಲ್ಲ ಕರಿಬೇವು ಕಟಾವು ಮಾಡ್ಲಿಕ್ಕೆ ಕೂಲರ್ ಇಟ್ಕೊಂತೀರ? ನಾವೇ ಕಟ್ ಮಾಡಿ, ನೀವೇ ಕಟ್ ಮಾಡ್ಬಿಡ್ತೀರ? ಕೂಲರ್ನೇ ನಿಕ್ಕಲ್ಲ ಅದಕ್ಕೆ, ಎಲ್ಲ ನಾವು ಮನೆಯವ್ರ ಮಾಡ್ಕೊಂಬಿಡ್ತೀವಿ. ಯಾವ ಸಮಯದಲ್ಲಿ ಕಟ್ ಮಾಡಿ ಮಾರ್ಕೆಟ್ಗೆ ಯಾವ ಸಮಯದಲ್ಲಿ ತಲುಪಿಸ್ಬೇಕಾಗತ್ತೆ? ಅದು ಯಾವಾಗ ಸಿಗುರು ಬಂದಾಡಿ ಸ್ವಲ್ಪ ಬೆಳೆ ಬಲಿಯಕ್ಕೆ ಬಿಡ್ಬೇಕು ಸ್ವಲ್ಪ, ಆಮೇಲೆ ಕಟ್ ಮಾಡ್ಕೊಂತ ಕಟ್ ಮಾಡ್ಕೊಂತ ಹೋದ್ರೆ ಇನ್ನಿಂದ ಸಿಗಿರ್ಕೊಂತ ಬರ್ತದೆ. ಅಂದ್ರೆ ಬೆಳಿಗ್ಗೆ ಟೈಮ್ ಕಟ್ ಮಾಡಿ ಮಧ್ಯಾಹ್ನ ಮಾರ್ಕೆಟ್ಗೆ ತಗೊಂಡೋಗ್ತಾರ, ಸಾಯಂಕಾಲ ಕಟ್ ಮಾಡಿ ಬೆಳಿಗ್ಗೆ ಮಾರ್ಕೆಟ್? ಇಲ್ಲ, ಬೆಳಿಗ್ಗೆ ಕಟ್ ಮಾಡಿ ಕೊಟ್ಟು ಬಿಡ್ತೀವಿ ಹಂಗ. 7 ಗಂಟೆಗೆ ಹಂಗೆ ಕಟ್ ಮಾಡಿದ್ರ 8:00 ಹೋಗ್ತಾರ ಅಲ್ಲಿ ಹುಡುಗರು ತಗೊಂಡೋಗ್ಬಿಡ್ತಾರೆ. ಅಲ್ಲೇ ವ್ಯಾಪಾರಸ್ಥರು ಬಂದೆ ತೋಟದಲ್ಲೇ ಕಟ್ ಮಾಡ್ಕೊಂಡು ಸರ್? ಅಲ್ಲೇ ಹೋಗಿ ಕೊಡ್ಬೇಕು ನಾವು, ಅಲ್ಲೇ ಹೋಗಿ ಕೊಡ್ಬೇಕು. ಇಲ್ಲಿ ಬಂದು ತಗೊಂಡೋಗಲ್ಲ, ನಾವು ಹೋಗಿ ಕೊಟ್ಟು ಬರ್ಬೇಕು. ವರ್ಷಕ್ಕೆ 600 ಗಿಡದಿಂದ ಏನಾದ್ರೂ ಒಂದು 50,000 ರೂಪಾಯಿ ಲಾಭ ಬರುತ್ತಾ? ಕರಿಬೇವು ಬರ್ತದೆ ಸರ್ ಲಾಭ. ಅದು ರೇಟ್ ಇದ್ದಂಗಲ್ಲ, ಅದು ಹೆಂಗ್ ರೇಟ್ ಇರ್ತದೆ ತಂಗ ಲಾಭ ಸಿಗ್ತದೆ. ಕಡಿಮೆ ರೇಟ್ ಇದ್ರೆ ಕಡಿಮೆ, ಜಾಸ್ತಿ ರೇಟ್ ಇದ್ರೆ ಜಾಸ್ತಿ ಸಿಗ್ತದೆ. ಅಂದ್ರೆ ಈಗ ಸೀತಾಫಲ ಜೊತೆಗೆ ಕರಿಬೇವನು ಒಳ್ಳೆ ಲಾಭ ತಂದು ಲಾಭ ತಂದು ಕೊಟ್ಟಿ ಸರ್, ಚೆನ್ನಾಗಾಗತ್ತೆ. ಪಪ್ಪಾಯಿ ಹಾಕಿದ್ವಿ ಅಂತಂದ್ರೆ ಅದು 1 ಎಕರೆಯಲ್ಲಿ ಹಾಕಿದ್ರೆ? ಅದು 1.5 ಎಕರೆಗೆ ಹಾಕಿದ. ಈ ಕಡೆ ಇನ್ನ ಮೊನ್ನೆ 1.5 ಎಕರೆಗೆ ಹಾಕಿವಿ ಅಲ್ಲಿ ಸಣ್ಣ ಗಿಡ. ಇವಾಗ ಫಲಕ್ ಬಂದ್ರೆ 1.5 ಎಕರೆ ಹಂಗೈತೆ. ಈಗ ಪಲಕ್ ಬಂದ್ರದ್ ಮೂರ ಎಕರೆ ಐತೆ. ಈಗ ರಂಜಾನ್ ತಿಂಗಳಾಗಿರೋದ್ರಿಂದ ಈಗ ಒಳ್ಳೆ ರೇಟ್ ಇದೆಯಾ ಪಪ್ಪಾಯಿಗೆ? ರೇಟ್ ಆಗ್ತೀಗ 15, 13, 14 ಹಂಗೈತೆ. ಆತರ ಫಸ್ಟ್ 15 ಇತ್ತು, ಇವಾಗ ಎಲ್ಲ ಕಡೆ ಬಂದಂತ 12 ರೂಪಾಯಿ 13 ರೂಪಾಯಿ ಸಿಗುತ್ತೆ. 10 ರೂಪಾಯಿ ಮೇಲೆ ಎಷ್ಟು ರೇಟ್ ಸಿಕ್ಕರು ಲಾಭ ಅಂತ? ಲಾಭ ಅಂತಾರೆ. ಯಾವ ಸಮಯದಲ್ಲಾದ್ರೂ ರೇಟ್ 4-5 ರೂಪಾಯಿ ಆಗುತ್ತಾ, ಕಡಿಮೆ ಆಗುತ್ತಾ? ಇನ್ನು ಹೊಸ ಬೆಳೆ ಅಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ, ಈ ಸರಿ ಬಂದಾವ. ಇವಾಗ 12-13 ರೂಪಾಯಿ ಕೊಡ್ತಾ ಇದೀವಿ. ಅಲ್ಲ, ತೋಟಕ್ಕೆ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರಾ? ಎಲ್ಲ ತರ ಇಲ್ಲಿ ಆನ್ಗಲ್ ಹತ್ರ ತಂದು ಹಾಕ್ಬೇಕು. ನೀವೇ ಕಟಾವ್ ಮಾಡ್ಕೊಂಡು ತಂದು ಹಾಕ್ತೀರ? ತಂದು ಹಾಕ್ಬೇಕು ಗಾಡಿಗೊಳಗ. ನಾವೇ ತಂದು ಹಾಕ್ಬೇಕು. ಅವ್ರಿ ಪ್ರತಿ ದಿವಸ ಎಷ್ಟು ಸಿಗುತ್ತೆ ಪಪ್ಪಾಯಿ? 20 ಕೆಜಿ ಅಷ್ಟು ಕಟ್ ಮಾಡ್ತೀವಿ, 30 ಕೆಜಿ ಕಟ್ ಮಾಡ್ತೀವಿ, 10 ಕೆಜಿ ಅವ್ರು ಹೆಂಗ ಕೇಳ್ತಾರ ಹಂಗ ಕಟ್ ಮಾಡ್ಕೊಡ್ತೀವಿ. ಯಾವ ತರ ದೋರ್ಗಾಯಿ ಕಟ್ ಮಾಡ್ತಾರ? ಅಣ್ಣದ ಕಟ್ ಮಾಡ್ಕೊಡ್ತೀವಿ. ಸ್ವಲ್ಪ ಕೆಂಪ್ ಕೆಂಪ್ ಆದಾಗ ಕಟ್ ಮಾಡ್ಕೊಂಬರ್ತೀವಿ. ಅಲ್ಲೇ ಹೊಲದಲ್ಲಿ ಹಣ್ಣಾಗಂಗೆ ಬಿಟ್ಟಲ್ಲ, ಎಲ್ಲ ಸುತ್ತ ಸ್ವಲ್ಪ ಕೆಂಪ್ ಆದಾಗ ಕಟ್ ಮಾಡ್ಕೊಂಬಂದು ಕೊಟ್ಟೋಗ್ತಾರೆ. ಎಷ್ಟು ಗಿಡಗಳಿದಾವೆಲ್ಲ ಪಪ್ಪಾಯಿ ನಿಮ್ಮ? ನಾವು 300 ಹಾಕಿದ್ವಿ ಸರ್. ಹಂಗೆ ರೋಗ ಬಿದ್ದೆ ಎಲ್ಲ ಇದ್ದು ಇವಾಗ 200 ಹಂಗೆ ಇದಾವ. ಇವಾಗ ರೋಗ ಎಲ್ಲ ತಪ್ಪಿಸ್ಕೊಂಡು ಇನ್ನೂ ತಿರ್ಗಾ ಹಿಂದಾಗಿರೋವು ಬಿಡ್ತಾ ಇದಾವೆ ಇವಾಗಿನ. ಈಗ ರೋಗ ಅಂದರೆ ಅದಕ್ಕೇನು ಔಷಧಿ ಸಿಂಪಡಣೆ ಮಾಡಲ್ಲ ಗಿಡಗಳು? ಮಾಡಿದ್ವಿ ಸರ್, ಮಾಡೀವಿ. ಪಂಗಾಸ ಅಂತ ಬಡ್ಡಿಗೆ ಎಲ್ಲ ಔಷಧ ಹಾಕಿವಿ, ಹಾಕಿ ಸ್ವಲ್ಪ ತೇರ್ವಳೆ ಆಗೈತಿ. ಇವಾಗ ತೇರ್ವಳೆ ಕಾಯಿ ಮಕ್ಕಾಬಿಟ್ಟ. ಎಲ್ಲ ವ್ಯಾಪಾರಸ್ಥರು ತೋಟಕ್ಕೆ ಬಂದು ಕಟ ಮಾಡ್ಕೊಂಡು ಹೋಗ್ತಾರೆ ಅಂತಾರೆ, ನೀವೆಲ್ಲ ನೀವೇ ರೇಟ್ ಇದ್ದಾಗ ಬರ್ತಾರೆ ಸರ್. ಇವಾಗ ರೇಟ್ ಕುಸ್ತತ್ತಲ್ಲ, ರೇಟ್ ಇಲ್ದಾಗ ಮತ್ತೆ ನಾವೇ ಹೊತ್ಕೊಂಡೋಗಿ ಅವ್ರಿಗೆ ಕೊಡ್ಬೇಕು, ಇಲ್ಲ ರೇಟ್ ಇದ್ದಾಗ ಅವರೇ ಬಂದು ತಗೊಂಡೋಗ್ತಾರೆ. ನಾವು ಇದ್ದಲ್ಲಿ ಬಂದು ಕೊಯ್ಸ್ಕೊಂಡು ತಗೊಂಡೋಗ್ತಾರೆ. ಇವಾಗ ರೇಟ್ ಇಲ್ಲ, ನಾವೇ ತಗೊಂಡೋಗಿ ಕೊಡ್ಬೇಕು. ಪಪ್ಪಾಯಿ ಏನು ರೇಟ್ ಸಿಕ್ಕರೆ ಅನುಕೂಲ ಅಂತೀರ? ಅವು ಎಷ್ಟು ಸಿಕ್ಕರೂ ಅನುಕೂಲ ಸರ್. ಅವೇನು ಕೆ ಜಿ ಗಟ್ಟಲೆ ದೊಡ್ಡ ದೊಡ್ಡ ಇರ್ತಾವ, ಅವು 10 ರೂಪಾಯಿ ಸಿಕ್ಕರೂ ಲಾಭನೇ, 7 ಗಂಟೆ ಸಿಕ್ಕರೂ ಲಾಭ ಐತೆ ಪಪ್ಪಾಯಾಗ. ಪಪ್ಪಾಯಿ ಸಸಿ ಎಲ್ಲ ಎಲ್ಲಿಂದ ತಗೊಂಬಂದಿದ್ರಿ ಸರ್? ಮೊದಲು ಅಲ್ಲಿ ತಮಿಳ್ನಾಡಿಲಿಂದ ತಂದಿದ್ರು, ಇವಾಗಿನ ಇವಾಗ ಹಾಕಿರೋ ಈ ಕಡೆ ಎಲ್ಲ ದುರ್ಗದ ಹತ್ರ ತಂದಿದ್ದಾರೆ, ನರ್ಸರಿಯಲ್ಲಿ ತಗೊಂಬಂದು ನಾಟಿ ಮಾಡಿದ್ರು. ನಾಟಿ ಮಾಡಿದ್ಮೇಲೆ ಅದು ಹಣ್ಣು ಬಿಡೋಕೆ ಎಷ್ಟು ತಿಂಗಳು ಕಾಪಾಡಬೇಕಾಗತ್ತೆ? ಒಂದು 4-5 ತಿಂಗಳಿಗೆ ಹಣ್ಣಿಗೆ ಬಂದ್ಬಿಡುತ್ತೆ? 6 ತಿಂಗಳಿಗೆ ಬರುತ್ತೆ. 6 ತಿಂಗಳಿಗೆ ಬಂತು. 6 ತಿಂಗಳಿಗೆ ಆ ಹಣ್ಣು ಆಗಕ್ಕ ಒಂದು 7 ತಿಂಗಳನ್ನು ಬೇಕಾಗುತ್ತೆ. ಎಷ್ಟು ಖರ್ಚು ಬರುತ್ತೆ ಪಪ್ಪಾಯಿ ಎಲ್ಲ ಬೆಳಿಲಿಕ್ಕೆ? ಅದ್ರದ್ದಿನೇನು ಖರ್ಚು ಅದ? ಗೊಬ್ಬರ, ಔಷಧ ಹೊಡಿಯೋದಂದ ಖರ್ಚು, ಕಳೆ ಕಾಸೆ, ನೀರು, ನೀರಾವರಿ, ಹನಿ ನೀರಾವರಿ ಮಾಡಿವ, ಡ್ರಿಪ್ ಮಾಡಿಸಿವಿ, ಅದ್ರದ್ದೇನು ಖರ್ಚಿಲ್ಲ. ಕಳೆ ಗೊಬ್ಬರ ಹಾಕೋದಂದ ಖರ್ಚು. ಒಂದು ಸರಿ ಒಂದು ಬೆಳೆ ಕಟಾವ್ ಆದರೆ ಎಷ್ಟು ಲಾಭ ಸಿಗುತ್ತೆ ಪಪ್ಪಾಯಿಂದ? ಇದಿನ್ನೂ ಕಟಾವ್ ಆಗಿಲ್ಲ, ಹೊಸ ಬೆಳೆ ಅಲ್ಲ ಸರ್. ಇನ್ನು ಇವಾಗ ಕಿತ್ತಾ ಇದೀವ, ಈಗ ಕೀಳ್ತಾ ಇದ್ರ ಹೊಸ ಬೆಳೆ. ಅದು ಎಷ್ಟಾಗ್ತದೋ ಗೊತ್ತಾಗುತ್ತೆ ಖಾಲಿ ಆದ್ಮೇಲೆ. ಎಷ್ಟು ಒಂದುವರೆ ತಿಂಗಳವರೆಗೂ ಹಣ್ಣು ಬರ್ತಾ ಇರುತ್ತಾ? ಬರ್ತಾ ಇರುತ್ತೆ. ಅಲ್ಲೇ ನೀವು ಹತ್ರದಲ್ಲೇ ಮಾರಾಟ ಮಾಡ್ತೀರ? ಈ ಬೆಂಗಳೂರು ಆ ಕಡೆ ಎಲ್ಲ ಹಾಕೊಂಡು ಹೋಗೋದಿಲ್ಲ? ಇಲ್ಲ, ಅಲ್ಲೇ ಮಳಕಲ್ಮೂರು, ಇನ್ನ ಆನ್ಗಲ್ಲು, ಬಳ್ಳಾರಿಗೆ ಇನ್ನೂ ಹಾಕಿಲ್ಲ. ಅಲ್ಲೇ ಖರ್ಚು ಮಾಡ್ತಾ ಇದೆ, ಅಂಗಡಿಗಳಿಗೆ ಕೊಟ್ಬಿಡ್ತೀವಿ. ಈಗ ನೀರು ಇಷ್ಟಂತೆಲ್ಲ ಬೆಳೆಗಳಿಗೆ ಇಲ್ಲಿ ನೀರು ಬೇಕಲ್ಲ, ಬರೀ ಕೃಷಿ ಹೊಂಡದಿಂದಾನೆ ಸಾಕಾಗತ್ತಾ, ಏನಾದ್ರೂ ಬೋರ್ ಹಾಕ್ಸ್ಕೊಂಡಿದ್ದೀರಾ? ಇಲ್ಲ ಸರ್, ಈಸಿನ ಕೃಷಿ ಮಾಡಿದಾಗ ಮಾಡ್ತಿದ್ವಿ, ಇವಾಗ ಬೋರ್ ಹಾಕಿದ್ವಿ, ನೀರು ಭರ್ಜರಿ ನೀರಾಗ ಭರ್ಜರಿ ನೀರು ಆಗುತ್ತೆ. ಹಳ್ಳಗಳು ಓದುವಲ್ಲ, ನೀರು ಚೆನ್ನಾಗಿ ಆಗ್ತಾವೆ, ಎಲ್ಲದಕ್ಕೂ ಆಗ್ತಾವೆ ನೀರು. ಮತ್ತೆ ಇಷ್ಟು ಚೆನ್ನಾಗಿ ಬೆಳೀತಿರಲ್ಲ, ನಿಮ್ಗೇನಾದರೂ ಯಾವ್ದು ಪ್ರಶಸ್ತಿ ಅಥವಾ ಏನಾದರೂ ಬಂದಿದಾವ? ಇನ್ನು ಏನು ಬಂದ್ರೆ ಸರ್? ಏನು ಬಂದಿಲ್ಲ. ಇನ್ನು ಮಿನಿಸ್ಟರ್ ಅಂದ್ರೆ ಬಂದೋದ್ರ ನಮ್ಮಲ್ಲಿ, ಇನ್ನು ಏನು ಪ್ರಶಸ್ತಿ ಏನು ಕೊಟ್ಟಲ್ಲ. ಚೆನ್ನಾಗಿ ಬೆಳೀತಾ ಇದ್ರ ಅಂತ ಹೇಳಿದ್ರ? ಅವ್ರು ಬಂದ ಚೆನ್ನಾಗಿ ಬೆಳೆದ್ಬಿಟ್ಟು, ನುಗ್ಗಿ ಹಾಕಿದ್ವಿ, ಭಾರಿ ನುಗ್ಗಿ ಆಗಿತ್ತು, ಬಂದೆಲ್ಲ ನೋಡ್ಕೊಂಡು ಹೋದ್ರು, ಪ್ರಶಸ್ತಿ ಏನು ಕೊಟ್ಟಿಲ್ಲ. ಈಗ ನುಗ್ಗೆ ಚೆನ್ನಾಗಿ ಬಂದಿತ್ತು ಅಂತಂದ್ರೆ ನುಗ್ಗೆನೂ ಚೆನ್ನಾಗಿ ಲಾಭದಾಯಕನ ಅದು? ನುಗ್ಗೆ ಚೆನ್ನಾಗಿ ಲಾಭ ಆಯ್ತಾ? ಇವು ಬಂದ್ಬಿಟ್ಟು ಅಲ್ಲಿ ಸೀತಾಫಲ, ಅವಕ್ಕೆ ಜಾಗ ಆಗಲ್ಲ ಅಂತೇಳಿ ತೆಗೆದ್ಬಿಟ್ಟಿವಿ. ತೆಗೆದ್ಬಿಟ್ರಿ? ತೆಗೆದು ಬೇರೆ ಕಡೆ ಹಾಕಿವಿ. ಇವಾಗ ಅವನ್ನ ತೆಗಿಯೋಣ ಅಂತ ಆ ಕಡೆ ಸೀತಾಫಲ ಬಂದ್ಬಿಟ್ಟ, ಸೀತಾಫಲ ಒಂದಿಷ್ಟು ಬುಕ್ಕಿ ಹಾಕಿವಿ, ಅದಕ್ಕೆ ನುಗ್ಗಿ ತೆಗಿಯೋಣ, ಎಲ್ಲ ಸೇದ್ರಾಗ್ಯಾವಂತ 3-4 ಫಲ ಹಾಕಿವಿ ಅಂದ್ರಾಗ, ಅದಕ್ಕೆ ಇವನ್ ತೆಗೆದ್ರೆ ಜಾಗ ಆಗ್ತದಂತ. ನುಗ್ಗೆ ಎಲ್ಲ ಕಾಯಿನೇ ಕಿತ್ತು ಮಾರಾಟ ಮಾಡ್ತಿದ್ರೆ? ಕಾಯೆಲ್ಲ ಕೆಜಿ 30 ರೂಪಾಯಿ ಕೆಜಿ ಅಂತೆ ಕೌಂಟು, 2 ರೂಪಾಯಿಗೊಂದು ಹಂಗ ಮಾಡ್ತೀವಿ, ಲಾಭ ಸಿಗ್ತದೆ. ದಿನ ಎಷ್ಟೆಷ್ಟು ಕೆಜಿ ಸಿಗ್ತಾ ಇತ್ತು? ಅದು ವಾರಕ್ಕೊಂದ್ಸರಿ ಸರ್. ವಾರಕ್ಕೊಂದ್ಸರಿ ಅದು ಕೌಂಟ್ ಲೆಕ್ಕ, 600, 1000 ಹಿಂಗ 500, 700 ಹಂಗ ರಾಯದುರ್ಗಕ್ಕೆ 30-40 ರೂಪಾಯಿ ಕೆಜಿ ಅಂತ ಹಾಕಿದ್ವಿ. ಅಲ್ಲಿ ಒಂದು 3,000 ಹಾಕಿದ್ವಿ. ಇದಾವೆಲ್ಲ ಇಲ್ಲೇ ವಾರದವರೆಗೂ ಮಾರ್ಕೊಂಬ 800, 700 ಹಂಗ ವಾರದವರೆಗೆ ಕೊಡ್ತಾರೆ. ಅಂದ್ರೆ ಕೆಲವು ಸರಿ ಎಲ್ಲ ತುಂಬಾ ಜಾಸ್ತಿ ರೇಟ್ ಆಗುತ್ತೆ, ನುಗ್ಗೆಕಾಯಿ ಕೆಲವು ಸರಿ 100 ರೂಪಾಯಿ ಕೆಜಿ ಆಗುತ್ತೆ, ನಿಮಗೆ 30-40 ರೂಪಾಯಿ ರೇಟ್ ಸಿಕ್ಕರು ಒಳ್ಳೆ ಲಾಭ ಆಗ್ತದೆ. ಆ ರೇಟ್ನಾಗ ನಮಗೆ ಬಂದದಲ್ಲ ಸರ್, ಭಾರಿ ರೇಟ್ ಇದ್ವು, ಆವಾಗ ಬಂದಿಲ್ಲ, ರೇಟ್ ಕಮ್ಮಿ ಆದಾಗ ಬಂದ್ವು. ಏನಾದ್ರು 30 ಸಿಕ್ಕತ್ತೆ ಲಾಭ, ಏನ್ ಕಡಿಮೆ ಅಂದ್ರೆ 25-30 ಕೊಡ್ತಾ ಇದ್ವಿ. ಇವಾಗ ನುಗ್ಗಿ ನಿಂತೋಯ್ತು, ಸೀತಾಫಲ ಬರ್ತದೆ, ಅಂಜೂರ ಇವಾಗ ಬರಕ್ ಹಚ್ಚಿ. ಅಂಜೂರ ಎಷ್ಟು ಹಾಕಿದ್ರ? ಅಂಜೂರ 1-2 ಎಕರೆ ಹಾಕಿವಿ. 2 ಎಕರೆ ಹಾಕಿದ್ರೆ? ಯಾಕೆ ಅಂಜೂರ ಬೆಳಿಬೇಕಂತ ಆಸಕ್ತಿ ಬಂತು? ಏನೋ ಆ ಕಡೆ ಈ ಕಡೆ ಬೆಳೆ ಹಾಕ್ರಿ ಹಾಕ್ರಿ ಹೊಸ ಬೆಳೆ ಅಂದ್ರೆ ಸಹ ಹಾಕಿವಿ ಸರ್. ಇನ್ನ ಮೊನ್ನೆ ಹಾಲು ಒಂದು ಬೆಳೆ ಕೊಟ್ಟತ್ತೆ, ಅಳ್ತಿಗೆ ಬಂದಿರ್ತಾವಾಗ, ಇವಾಗ ಶುರುವಾಗಿ ಹತ್ತಿರ ಬಂದ. ಅಂಜೂರ ಸಸಿ ಎಲ್ಲಿಂದ ತಾಮಂದ್ರಿ? ಇಲ್ಲಿ ನಾಯಕನಟ್ಟಿದಾಗ ಸಹ, ಅದು ಯಾವ ಊರು ಅಂದ್ರೆ ನಾಯಕನಟ್ಟಿದಾಗ ತಾಮಂದ್ರಿ. ಅವಕ್ಕೆ ಎಷ್ಟು ಅಂತರ ಕೊಟ್ಟು ನಾಟಿ ಮಾಡಿದ್ರ? ಅವಕ್ಕೂ 6-7 ಅಡಿ ಅಂತರ ಕೊಟ್ಟಿದ್ರ. ನಾಟಿ ಮಾಡಿದ್ಮೇಲೆ ಅದು ಹಣ್ಣು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಕಾಪಾಡಬೇಕು? 6 ತಿಂಗಳು. 6 ತಿಂಗಳಿಗೆ ಬರುತ್ತೆ ಅಂಜೂರ? 6 ತಿಂಗಳು ಬಂತು. ಒಳ್ಳೆ ರೇಟ್ ಇದೆಯಾ ಅಂಜೂರಕ್ಕೆ? ರೇಟ್ ಐತೆ ಸರ್, ನಮ್ಮ ತಾಗ 40 ರೂಪಾಯಿ ಕೆಜಿ, ಅಲ್ಲಿ 80 ಹಂಗಿರ್ತಾವ, ಇಲ್ಲಿ ದುರ್ಗದಲ್ಲಿ ಅದೆಲ್ಲ ಹೌದು, ಅಲ್ಲಿ ತಾಂಬಾ 40-30 ತಾಂಬ್ತದೆ. ಎಷ್ಟು ಸಿಗುತ್ತೆ, ಎಷ್ಟು ಕೆಜಿ ಸಿಗುತ್ತೆ? 10 ಕೆಜಿ 12 ಕೆಜಿ ಸಿಕ್ತು ಫಸ್ಟಿಗೆ, ಫಸ್ಟ್ನೇ ಬೆಳೆ 20 ಕೆಜಿವರೆಗೆ ಸಿಕ್ತು, ಕಟ್ ನಿಂತೋಯ್ತು, ಇವಾಗ ತಿರ್ಗಾ ಸಿಗರು ಕಾಯಿ ಸಣ್ಣ ಸಣ್ಣ ಕಾಯಿ ಬಂದು. ಎಷ್ಟು ದಿವ್ಸಕ್ಕೆ ಒಂದ್ಸರಿ ಕಟ್ ಮಾಡ್ತೀರ ಅದು? ಇನ್ನೂ ಕಟ್ ಮಾಡಿಲ್ಲ, ಹೊಸ ಬೆಳೆ ಅಲ್ಲ, ಇವಾಗ ಜೂನ್ ಜುಲೈ ಕಟ್ ಮಾಡ್ಬೇಕಂತ ಇದಾರ, ಮಾಡಿಲ್ಲ ಅದು, ಇನ್ನ ಮಾಡ್ಬೇಕಾಗಿತ್ತಂತೆ, ನಾವು ಚಿಗುರು ಬಂದ್ಬಿಡ್ತು ಬಿಟ್ಬಿಟ್ವಿ, ಇವಾಗ ಮಾಡ್ಬೇಕಂತ, ಇವಾಗ ಒಂದ್ ಬೆಳೆ ಬಂದು ತಕ್ಕಂಡು. ಅಂಜೂರ ಒಳ್ಳೆ ಲಾಭ ತಂದು ಕೊಡುತ್ತಲ್ಲ ಬೆಳೆ? ಹ್ಞೂ, ಲಾಭ ತಂದು ಕೊಡುತ್ತೆ ಸರ್, ಅವೇನು ಕನಿಷ್ಠ ಅಂದ್ರ 30-40 ಇದ್ದೇ ಇರ್ತಾವ ತಂದು ಕೊಡ್ತಾರೆ. ಅದಕ್ಕೇನು ರೋಗ ಕೀಟ ಅಥವಾ ಏನು ರೋಗ ಬಂದ ಎಲ್ಲ ಔಷಧ ಹೊಡೆದು ಫಂಗಸ್ ರೋಗ ಅಂತ ಬಂತು, ಅದಕ್ಕೆಲ್ಲ ಬಡ್ಡಿಗೆಲ್ಲ ಸಿಂಪಡಣೆ ಮಾಡಿ ಎಲ್ಲ ಕಳೆ ಕಾಸಿ ಎಲ್ಲ ತೆಗೆದು ವಾಣ್ ಮಾಡಿವಿ, ಇವಾಗೇನು ರೋಗ ಇಲ್ಲ, ಚೆನ್ನಾಗಿದಾವೆ. ಮತ್ತೆ ಇದ್ರ ಜೊತೆ ಬುಕ್ಕಿ ಬೆಳಿತೀವಿ ಅಂತಂದ್ರೆ ಅವೆಷ್ಟು ಗಿಡ ಹಾಕಿದಿರ? ಅವೊಂದು 600 ಗಿಡ ಹಾಕಿವಿ, ಆ ಕಡೆ ನುಗ್ಗಿ ಗಿಡದಲ್ಲಿ ಹಾಕಿವಿ, ಇವಾಗ ಅವಿನ್ನ ಸಣ್ಣ ಮಗು ಹೂವು ಕಾಯಿ. ಯಾಕೆ ಬುಕ್ಕಿ ಬೆಳಿಬೇಕಂತ ಆಸಕ್ತಿ ಬಂತು? ಎಲ್ಲ ಹಣ್ಣಿನ ಬೆಳೆ ಇರ್ಬೇಕಂತ ನಾವು ಹಾಕಿದ್ ಸ, ಎಲ್ಲ ಹಣ್ಣಿನ ಬೆಳೆ ಒಂದು ಹಾಕಿದ್ರ ಒಂದು ಆಗ್ತಾವಂತ ಹಾಕಿವಿ, ಇವಾಗ ಇನ್ನೂ ಫಲಕ್ ಬಂದಿಲ್ಲ, ಸಣ್ಣ ಇದೆ, ಹೋದ ವರ್ಷ ಹಾಕಿವಿ, ಇವಾಗ ಹೂ ಕಾಯಿ ಬಂದವು. ಬುಕ್ಕಿ ಸಸಿಗಳು ಎಲ್ಲಿಂದ ತಗೊಂಬಂದ್ರಿ? ಅವು ಬುಕ್ಕಿ ಸಸಿ ಯಾವ ಊರಿಂದ ಕಳಿಸಿದ್ರಿ ಸರ್? ಆ ಕಡೆ ಆಂಧ್ರ ಕಡೆ ನೋಡೋದು, ಏನು ಕೃಷ್ಣಗಿರಿ ಏನು ಅಂತಾರೆ, ಅಲ್ಲಿ ಅಲ್ಲಿಂದ ತಂದಿದ್ರು ಎಲ್ಲ, ಇಂತಿಷ್ಟು ಜಮೀನವ್ರಿಗೆ ಇಷ್ಟಿಷ್ಟು ಅಂತ ಕೊಟ್ಟಿದ್ರು, ಎಲ್ಲ ಪಾತಿ ಮಾಡ್ಕೊಂಡು ಕೂಲರ್ ನಿಕ್ಕಿ ಪಾತಿ ಮಾಡಿಸಿ ಹಾಕೊಂಡು ಚೆನ್ನಾಗದ ಗಿಡ. ನಾಟಿ ಮಾಡಿದ್ರೆ ಬುಕ್ಕಿ ಹಣ್ಣು ಬಿಡ್ಲಿಕ್ಕೆ ಎಷ್ಟು ತಿಂಗಳು ಕಾಪಾಡಬೇಕು, ಎಷ್ಟು ವರ್ಷ ಕಾಪಾಡಬೇಕು? ಅವು ಒಂದು 6 ತಿಂಗಳು ಬರ್ತಾವ, ಇನ್ನು ಬಂದಿಲ್ಲ, ಹಾಕಿ ಒಂದು 5-6 ತಿಂಗಳು ಆಗೈತೆ, ಇವಾಗ ಹೂವು ಕಾಯಿ ಆಗಿದಾವ, ಸಣ್ಣ ಸಣ್ಣ ಸಣ್ಣ ಕಾಯಿ ಹೂವು 6 ತಿಂಗಳು ಬರ್ಬೋದವು. ಇದೆಲ್ಲ ಸೀತಾಫಲ, ಬುಕ್ಕಿ, ಅಂಜೂರ, ಇವನ್ನೆಲ್ಲ ಇಷ್ಟೊಂದೆಲ್ಲ ಬೆಳೆ ಅಳವಡಿಸ್ಕೊಂಡಿದ್ರಲ್ಲ, ಕೆಲಸ ಇಷ್ಟೊಂದೆಲ್ಲ ನಿರ್ವಹಣೆ ಮಾಡೋದು ಕಷ್ಟ ಆಗಲ್ಲ? ಏನ್ ಮಾಡ್ಕೊಂತ ಇದೀವಲ್ಲ ಸರ್, ನಮ್ಗೇನು ಕಷ್ಟ ಅನ್ಸೋದಲ್ಲ, ಮಾಡಿದ್ರೆ ಲಾಭ ಸಿಗ್ತದೆ, ನಮ್ಮ ಬೆಳೆ ನಾವು ಮಾಡ್ಕೊಂತೀವಿ, ನಮ್ಮ ಬದುಕು ನಾವು ಮಾಡ್ತೀವಿ ಅಂತ ನಾವು, ಏನು ಕಷ್ಟ ಆಗಲ್ಲ ನಮಗೆ, ಒಂದೊಂದೊಂದೊಂದೊಂದು ಮಾಡ್ಕೊಂತ ಹೋಗ್ಬಿಡ್ತೀವಿ, ಒಂದಾಗ್ತಂಗೊಂದು ಏನು ಕಷ್ಟ ಆಗಲ್ಲ. ಇಷ್ಟೊಂದೆಲ್ಲ ಬೆಳೆ ಇಟ್ಟಿದ್ರಲ್ಲ, ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನಿಮಗೆ? ಏನು ಹೊಸ ಬೆಳೆಗಳಲ್ಲ ಸರ್, ಇವಾಗ ಗೊತ್ತಿಲ್ಲ, ಸೀತಾಫಲದ್ದೊಂದೇ ಗೊತ್ತಾಗತ್ತೆ, ಇವಂಜೂರದ್ದಿರಲ್ಲ ಗಂಡು ಮಕ್ಕಳು ಲೆಕ್ಕ ಇಟ್ಟರೆ ಗೊತ್ತಾಗತ್ತೆ, ಲೆಕ್ಕ ಇಟ್ಟಲ್ಲ ಅದೆಷ್ಟು ಅಂತ ಗೊತ್ತಾಗ. ಈಗೆಲ್ಲ ಚಿಕ್ಕ ಚಿಕ್ಕ ಗಿಡಗಳಾದವೆ, ಇನ್ನೊಂದು ವರ್ಷ 2 ವರ್ಷ ಹೋದ್ಮೇಲೆ ಒಳ್ಳೆ ಬೆಳೆ ಬಂದಾಗ ಲಾಭದಾಯಕ ಆಗುತ್ತೆ, ಲಾಭ ಆಗ್ತದೆ, ಲಾಭ ಆಗುತ್ತೆ. ಮತ್ತೆ ಮುಂದಿನ ಏನೇನು ಬೆಳೆಗಳು ಬೆಳಿಬೇಕಂತ ಆಸಕ್ತಿ ಐತೆ? ಆಸಕ್ತಿ ಏನಪ್ಪ, ಮಾವು ಹಾಕ್ಬೇಕಂತ ಇದ್ದೀವಿ, ಮಾವು ಸಪೋಟ ಅವೆಲ್ಲ ಹಾಕ್ಬೇಕಂತ ಇದ್ದೀವಿ, ಇನ್ನು ಮುಂದಕ್ಕೆ ಜಮೀನು ಇನ್ನೂ 1-2 ಎಕರೆ ಐತೆ, ಅದಕ್ಕೆಲ್ಲ ಗಿಡ ಮರ ಎಲ್ಲ ತುಂಬಿಸೋಣಂತ ಇದೆ. ಎಲ್ಲ ಈ ತೋಟಗಾರಿಕೆ ಬೆಳೆಗಳನ್ನ ಬೆಳೀತೀರ? ಕೆಲವು ರೈತರೆಲ್ಲ ಈರುಳ್ಳಿ ಬೆಳೆದ್ರೆ ಲಕ್ಷಾಧೀಶ್ವರ ಆಗ್ಬೋದು, ಟೊಮೆಟೊ ಹಾಕಿದ್ರೆ ಲಕ್ಷಾಧೀಶ್ವರ ಆಗ್ಬೋದು, ದಾಳಿಂಬೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ನಿಮ್ಗೆ ಯಾಕೆ ಎಣ್ಣೆ ಬೆಳೆಗಳ ಕಡೆಗೆ ಆಸಕ್ತಿ ಹೆಚ್ಚಾಯ್ತು? ಅವು ಹಾಕಿದಂಗೆಲ್ಲ ಮುಂದೆ ಹುಡುಗರು ಇವಾಗ ನೋಡಿದ್ರು ಮಾಡೋದಲ್ಲ ಸರ್, ಅದಕ್ಕೆ ಹಾಕಿಬಿಟ್ರೆ ಒಂದು ಜೊತೆ ಹಾಕಿದ್ರೆ ಅವು ಲಾಗತ್ತಿರ್ತಾವ, ನಾವೇನು ಇವತ್ತಿದ್ದು ನಾಳಿರಲ್ಲ, ಆ ಹುಡುಗರಿಗೆ ಲಾಭ ಆಗ್ತಾವ, ಇವಾಗ ನಾನು ಮೈ ಬಗ್ಸಿ ಬದುಕು ಮಾಡಲ್ಲ, ರಾಗಿ ಜೋಳ ಹಾಕಿದ್ರೆ ಅವ್ ನೋಡ್ಕೊಳೋದಲ್ಲ, ಅದಕ್ಕಂತ ಇಂಥ ದುಡ್ಡು ಪಾಲ್ಗೊಳಕ್ಕಿದ್ವಿ, ಆ ಮುಂದೆ ಆ ಹುಡುಗರಿಗೆ ಲಾಭ ಆಗ್ತಾವ. ಮುಂದೆ ಮಕ್ಳು ಇವನ್ನ ನಾವು 3-4 ವರ್ಷ ಕಾಪಾಡ್ ಕೈ ಬಿಟ್ರೆ ಮುಂದೆ ಮಕ್ಳು ಅವ್ನ ನೋಡ್ಕೊಂಡಿದ್ದು ಹುಣಸೆ ಸಸಿ ತಂದು ಹಾಕಿದ್ವಿ, 40 ಮರ ಇದೆ ಸರ್, ಗಿಡ ಹಾಲು ಅಣಿಗೆ ಬಂದಾವ ಕಾಯಿಗೆ, ಮುಂದೆ ಮತ್ತೆ ಮಕ್ಕಳ ಮರಿಗೆ ಅನುಕೂಲ ಆಗ್ತತೆ, ಮಾಡ್ಕೊಂತ ಹೋದ್ರೆ ಅದಕ್ಕೆ ಗಿಡ ಮಾರದ ಕಡೆಗೆ ಆಸಕ್ತಿ ಬಂದ್ಬಿಡ್ರಿ. ಈಗ ಎಲ್ಲಿ ನೋಡಿದ್ರು ಅಡಿಕೆ ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಅಡಿಕೆ ಒಳ್ಳೆ ರೇಟ್ ಐತೆ ಅಂತಾರೆ. ನಿಮ್ಗೇನು ಅಡಿಕೆ ಅಡಿಕೆ ಬೆಳಿಬೇಕು ಅಂತ ಹಾಕಿದ್ವಿ ಸರ್? ನಾವು ಅಡಿಕೆ ಹಾಕಿ ತೆಗೆದ್ವಿ, ಆಗ್ಲಿ ನೀರು ಸಾಲ್ಟೇಜ್ ಬಂದ್ಬಿಟ್ವಾ, ಅಡಿಕೆ ಹಾಕಿವಿ. ಅಯ್ಯೋ ನಮ್ಮ ಕಡೆ ಬಿಸಿಲು ಜಾಸ್ತಿ, ಅಲ್ಲಿ ನಿಂದಿರೋದಲ್ಲ ಅಂದ್ರ ಅದಕ್ಕೆ ಅಡಿಕೆ ತೆಗೆದು ತಿರುಗಿ ಸೀತಾಫಲ ಹಾಕಿದ್ವಿ. ಸೀತಾಫಲ ಹಾಕಿ ಅವು ನೀರು ಕಡಿಮೆ ಇದ್ರೂ ನಡೀತಾವ, ಅವೇನು ರೋಗದ್ದಲ್ಲ ಏನೇನಲ್ಲ, ಅದಕ್ಕೆ ಅವನ್ನ ಹಾಕಿದ್ವಿ. ಅಡಿಕೆ ಹಾಕಿದ್ವಿ ಫಸ್ಟ್, ಅವೇನು ಲಾಭದ ನೀರು ಮರಗ ಮನ್ಕದ್ದಿ ನೀರ್ಬೇಕು, ನೀರು ಚೆನ್ನಾಗಿದ್ರೆ ಲಾಭದಾಯಕ ಅಂತ. ನೀರು ಚೆನ್ನಾಗಿದ್ರೆ ಲಾಭ ಅದು. ನೀರು ಅವಾಗ ಶಾರ್ಟೇಜ್ ಬಂದ್ಬಿಟ್ಟು ಹೋಗ್ಬಿಟ್ಟು ನೀರು ಅಪ್ಪುಟ, ಅದಕ್ಕೆ ಅಡಿಕೆ ತೆಗೆದು ತಿರ್ಗ ಸೀತಾಫಲ ಎಲ್ಲ ಹಾಕಿದ್ವಿ. ಇಷ್ಟೊಂದು ಚೆನ್ನಾಗೆಲ್ಲ ನೀವು ಕೃಷಿ ಮಾಡ್ತೀರಾ, ಈಗ ಹೆಣ್ಮಕ್ಳೆಲ್ಲ ಈ ಕೃಷಿ ಕಷ್ಟ, ಈ ಬಿಸಿಲ ಮಾಡಕ್ ಆಗಲ್ಲ ಅಂತಾರೆ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಮಾಡಿದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು, ಮಾಡ್ಕೊಂಡು ತಿನ್ಬೇಕು. ಯಾರು ರೋಗ ರುಜಿನ ಇರಲ್ಲ ಹೊಲ್ಗಳಕ್ ಹೋಗಿ ಮಾಡಿದ್ರೆ, ನಮ್ ಕೆಲಸ ನಾವ್ ಮಾಡ್ಕೊಂಡ್ರೆ ಒಬ್ರು ಹೊಲಕ್ ಹೋಗೋ ಬದಲು ನಮ್ ಬದುಕು ನಾವ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಣು ಮಕ್ಕಳು. ಮಕ್ಕಳನ್ನು ಈ ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾರ? ಹ್ಮ್ ಮಾಡ್ತಾರ ಸರ್. ಓದಿಸ್ಲಿಲ್ಲ ಮಕ್ಕಳನ್ನ? ಅವ್ರು ಓದಿದಾರ ಸರ್, ಎಲ್ಲ ಓದಿದಾರ, ಕೆಲ್ಸಗಳೇನು ಸಿಕ್ಕಲ್ಲ, ಅದೇ ಕೃಷಿ. ನಿಮ್ ಜೊತೆಗೆ ಸಹಾಯ ಮಾಡ್ತಾರೆ, ಕೃಷಿ ಮಾಡ್ತಾರ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾ? ಸಂತೋಷ, ಸಂತೋಷವಾಗಿದ್ರ? ನಾವು ಆರಾಮ್ ಸಂತೋಷವಾಗಿದ್ರ. ಬಹಳ ಸಂತೋಷ ಮಲ್ಲಮ್ಮರೆ. ಇದುವರೆಗೂ ಈ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳನ್ನ, ಈ ಹಣ್ಣಿನ ಬೆಳೆಗಳಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೋಟಗಾರಿಕೆ ಬೆಳೆಗಳ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಮತ್ತೊಂದು ಜನಪದ ಗೀತೆಯನ್ನ ಕೇಳೋಣ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ವೇಮಗಲ್ ಡಿ ನಾರಾಯಣ ಸ್ವಾಮಿ. ಕುಟ್ಟಿದೆ ಅವ್ವಯ್ಯ ಹಕ್ಕಿನ ತಳಿಸಿದೇನೆ ಸುವಯ್ಯ ಬಿಸಿದೆ ಸುವಯ್ಯ ಕುಟ್ಟಿದೆ ಅವ್ವಯ್ಯ ಹಕ್ಕಿನ ತಳಿಸಿದೇನೆ ಹಂಗೆಂಬ ಗಡಿಗೆಯ ಹಾಡಿ ಬಾರಿಸಿ ನೋಡಿ ಹಂಗೆಂಬ ಗಡಿಗೆಯ ಹಾಡಿ ಬಾರಿಸಿ ನೋಡಿ ನಿರ್ಮಲ ಸಪ್ಪೆಂಬ ಉಪ್ಪಾರೇ ಬುದ್ಧೆಂಬ ಇಟ್ಟಿರುವೆ ನಾನೆಂಬ ಬೋನವ ಬಡಿಸಿದೇನೆ ಸಪ್ತೆಂಬ ಉಪ್ಪಾರೇ ಬುದ್ಧೆಂಬ ಇಟ್ಟಿರುವೆ ನಾನೆಂಬ ಬೋನವ ಬಡಿಸಿದೇನೆ ನಾನು ನಾನು ಎಂಬ ಬಂಡಿಯ ಬೆಳಗಿದೆನೆ ನಾನು ನಾನು ಎಂಬ ಬಂಡಿಯ ಬೆಳಗಿದೆನೆ ನಾನು ನಂಬಿಗೆ ತಂಬಿಗೆ ಮನವನ್ನು ಮಡೆ